ಈಗ ಏನಾಗುತ್ತೆ ಅಂತ ಅಂದರೆ ಹೆಚ್ಚಿನ ಬೋರ್ವೆಲ್ಗಳು ಡ್ರೈ ಯಾಕೆ ಆಗ್ತವೆ ಅಂತ ಅಂದರೆ ಅದು ನೀರು ಮುಗ್ದೋದ್ರೂ ರನ್ ಆಗಿ ಮಾಡ್ತಾ ಇರ್ತಾರೆ, ಅದು ತುಂಬ ಡೇಂಜರಸ್. ಅದು ಅದನ್ನ ನೀರು ಎಷ್ಟಿದೆ ಅದನ್ನು ಅರ್ಥ ಮಾಡಿಕೊಂಡು ಆ ನೀರಿಲ್ಲ ಅಂದಾಗ ತಕ್ಷಣ ನಿಲ್ಲಿಸ್ಬೇಕು, ಅದಕ್ಕೆ ಒಂದು ಸ್ವಲ್ಪ ರೆಸ್ಟ್ ಕೊಡಬೇಕು, ಅದಕ್ಕೆ ಬೋರ್ವೆಲ್ನಲ್ಲಿ ನೀರು ಶೇಖರಣೆ ಆಗೋದಕ್ಕೆ ಒಂದು ರೆಸ್ಟ್ ಕೊಡಬೇಕಾಗುತ್ತೆ. ಅದು ಗೊತ್ತಾಗೋದಿಲ್ಲ ಅವ್ರಿಗೆ, ನೀರು ಹೋಗ್ತಾ ಇರುತ್ತೆ, ಹೋದಾಗ ಆಫ್ ಆಗುತ್ತೆ, ಮೋಟರ್ ಕೆಟ್ಟೋಗುತ್ತೆ, ಬೋರ್ವೆಲ್ ಡ್ರೈ ಆಗುತ್ತೆ. ಇದನ್ನು ಉಳಿಸ್ಕೋಬೇಕು ಅಂತ ಅಂದರೆ ಒಂದು ಶೇಖರಣಾ ತೊಟ್ಟಿ ಅಂತ ಇರಬೇಕು, ನೀರನ್ನ ಅಲ್ಲಿ ಶೇಖರಣೆ ಮಾಡ್ಕೋಬೇಕು, ಅಲ್ಲಿಂದ ಪಂಪ್ ಮಾಡಬೇಕು. ಇದೊಂದು ಸ್ವಲ್ಪ ಸಣ್ಣ ಅಡಿಷನಲ್ ಖರ್ಚಾಗುತ್ತೆ, ಇಲ್ಲ ಅಂತಲ್ಲ, ಆದರೆ ಇದನ್ನು ಮಾಡಲೇಬೇಕು. ಆ ಅಡಿಷನಲ್ ಖರ್ಚು ಏನಾಗಿರುತ್ತೆ ಅದು ಮೀನು ಸಾಕಣೆಯಿಂದ ಅವರು ಪಡ್ಕೋಬೋದು. ಆಮೇಲೆ ಎಷ್ಟು ಪ್ರಮಾಣದಲ್ಲಿ ನೀರು ಬರ್ತಾ ಇದೆ ಅದನ್ನು ಹೇಗೆ ಬಳಸ್ಕೋಬೋದು ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ಹೆಚ್ಚಿನ ಟೈಮಲ್ಲಿ ನೀರು ಬೋರ್ವೆಲ್ಲಿಂದ ಡೈರೆಕ್ಟ್ ಬೆಳೆಗಳಿಗೆ ಕೊಡೋದ್ರಿಂದ ಆ ನೀರು ಎಷ್ಟಿದೆ ಅನ್ನೋದೇ ಗೊತ್ತಾಗೋದಿಲ್ಲ ರೈತರಿಗೆ. ಸೊ ಈ ಥರದ ಎಲ್ಲ ಕಾರ್ಯಕ್ರಮಗಳು ಮಾಡೋದ್ರಿಂದ ಆದಾಯ ಬರೋದಿಲ್ಲ ಅಂತ ಯಾರಾದರೂ ಹೇಳಿದರೆ ನಾನಂತೂ ನಂಬೋದಿಲ್ಲ. ನಾನೇ ವೈಯಕ್ತಿಕವಾಗಿ ಕೃಷಿ ಮಾಡ್ತಾ ಇದ್ದೀನಿ, ನಾನು ಬರೀ ಹೇಳೋದು ಅಷ್ಟೇ ಅಲ್ಲ, ಬೇರೆ ಕಡೆ ನೋಡಿದ್ದೀನಿ. ಯಾವ ರೈತರು ಒಂದು ಆಸಕ್ತಿ ಅನ್ನೋದು ಬೇಕು, ಇಷ್ಟೆಲ್ಲ ನಾನು ಹೇಳಿದ್ನಲ್ಲ, ಇದರಲ್ಲಿ ಅವ್ರಿಗೆ ಆದ ಒಂದು ಆಸಕ್ತಿ ಬೇಕು, ಇಷ್ಟೆಲ್ಲ ಮಾಡ್ತೀನಿ ನಾನು ಅಂತೇಳಿ. ಈಗ ನಾವು ಒಂದು ಕಾರ್ಯಕ್ರಮದಲ್ಲಿ ನಮ್ಮ ದೊಡ್ಡ ಮಗ್ಗೆ ರಂಗಸ್ವಾಮಿ ಅವ್ರ ಜೊತೆ ಮಾತಾಡ್ತಾ ಇದ್ವಿ. ಅವ್ರಿಗೆ ಇತ್ತೀಚೆಗೆ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿನವರು ಗೌರವ ಡಾಕ್ಟರೇಟ್ ಪದವಿಯನ್ನು ಕೊಟ್ಟಿದ್ದಾರೆ. ಅವರಿಗೆ ಆ ಮಟ್ಟಕ್ಕೆ ಬರಬೇಕು ಅಂತಂದರೆ ಅವ್ರ ಸಾಧನೆಯನ್ನು ಎಲ್ಲರೂ ನೋಡಬೇಕಾಗುತ್ತೆ, ಅವ್ರು ಎಷ್ಟು ಪರಿಶ್ರಮ ಹಾಕಿದ್ದಾರೆ ಅಂತೇಳಿ. ಆಮೇಲೆ ಅವರಿಗೆ ತಮ್ಮ ಜಮೀನು, ತಮ್ಮ ಬೆಳೆ, ತಮ್ಮ ಆ ಒಂದು ವಾತಾವರಣಕ್ಕೆ ಎಷ್ಟು ಪ್ರೀತಿ ಕೊಟ್ಟಿದ್ದಾರೆ, ಅದರಿಂದ ಎಷ್ಟು ಪ್ರೀತಿ ಪಡ್ಕೊಂಡಿದ್ದಾರೆ ಅಂತ ಗೊತ್ತಿದೆ. ಅದಿದ್ದರೆ ಖಂಡಿತ ಜಮೀನು ಭೂಮಾತೆ ಯಾರ ಕೈಗೂ ಬಿಡೋದಿಲ್ಲ. ಆದಾಯ ಬರೋದಿಲ್ಲ ಅಂತ ಹೇಳಿದರೆ ನಾನಂತೂ ಅದನ್ನು ಖಂಡಿತವಾಗಿ ಒಪ್ಪೋದಿಲ್ಲ. ಹಾಗಾಗಿ ಖಂಡಿತವಾಗಿಯೂ ಕೂಡ ಆದಾಯ ಸೃಷ್ಟಿಯನ್ನ ಮಾಡಬಹುದು ಕೃಷಿಯಲ್ಲಿ. ಹಾಗಾಗಿ ಇದು ಆದಾಯ ಬರದೇ ಇರೋ ಅಂತ ಒಂದು ಕ್ಷೇತ್ರ ಅಂತ ಹೇಳಿ ನಾವು ನಿರ್ಲಕ್ಷ್ಯವನ್ನ ಮಾಡಬಾರ್ದು. ನಾವು ಏನು ಹೊಸ ಹೊಸ ನವೀನವಾದಂತಹ ತಂತ್ರಜ್ಞಾನಗಳು ಬಂದಿದ್ದಾವೋ ಅವುಗಳನ್ನ ಅಳವಡಿಕೆ ಮಾಡಿಕೊಳ್ಳುವ ಮೂಲಕ ಮತ್ತೆ ನಮ್ಮದೇ ಆದಂತಹ ಒಂದು ಯೋಜನೆಯನ್ನು ರೂಪಿಸಿಕೊಳ್ಳುವ ಮೂಲಕ ಕೃಷಿಯನ್ನ ಕೈಗೊಂಡಾಗ ಖಂಡಿತವಾಗಿಯೂ ಕೂಡ ಅದು ಲಾಭದಾಯಕವಾಗಿ ಇರುತ್ತೆ ಅನ್ನುವಂಥದ್ದು. ಇನ್ನು ದೊಡ್ಡ ಒಂದು ಆತಂಕ ಇತ್ತೀಚೆಗೆ ಏನಪ್ಪಾ ಅಂತ ಹೇಳಿದ್ರೆ, ಈ ಕೃಷಿ ಮಾಡ್ತಾ ಇರ್ತಕ್ಕಂಥವ್ರಲ್ಲಿ ಬಹುಸಂಖ್ಯಾತರು ಸುಮಾರು 50-60 ವಯಸ್ಸನ್ನ ಮೀರಿದಂಥವ್ರು, ಯುವಕರು ಕೃಷಿಯಿಂದ ವಿಮುಖರಾಗ್ತಾ ಇದ್ದಾರೆ, ಕೃಷಿಯತ್ತ ಬರ್ತಾ ಇಲ್ಲ ಅನ್ನುವಂತಹ ಒಂದು ಅಪವಾದ ಇದೆ, ಇದನ್ನ ತಾವು ಒಪ್ತೀರಾ? ಒಂದು ಮಟ್ಟಿಗೆ ಹೌದು, ಯಾಕೆಂದ್ರೆ ಈಗ ನಾವು ನವ ಕೃಷಿಕರು ಅಂತ ಒಂದು ಯೋಜನೆ ಹಾಕೊಂಡಿದ್ದೀವಿ ತುಂಬಾ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ. ಕೃಷಿ ಇದುವರೆಗೆ ಮಾಡದೇ ಇರೋರು ಮಾಡೋದಕ್ಕೆ ಏನಾದ್ರೂ ಆಸಕ್ತಿ ಇದ್ರೆ ಅಂಥವ್ರು ಕೃಷಿ ವಿಜ್ಞಾನ ಕೇಂದ್ರಗಳಿಗೆ ಬಂದು ಅದರ ಪ್ರಯೋಜನ ಪಡ್ಕೋಬೇಕು ಅಂತೇಳಿ ಒಂದು ಪ್ರಯೋಗ ಮಾಡ್ತಾ ಇದ್ವಿ. ಅದರಲ್ಲಿ ಬರೋ ಅಂಥವ್ರು ಯಾರು ಅಂತ ಅಂದ್ರೆ ಕೃಷಿ ಬ್ಯಾಕ್ಗ್ರೌಂಡ್ ಇಲ್ಲದೆ ಇರೋರು, ಕೃಷಿ ಹಿನ್ನೆಲೆ ಇಲ್ಲದೆ ಇರೋರೇ ಜಾಸ್ತಿ ಜನ ಬರ್ತಾ ಇದ್ದಾರೆ. ಕೃಷಿ ಅಂದ್ರೆ ಏನು ಅಂತ ಗೊತ್ತಿರಲ್ಲ ಅವ್ರಿಗೆ. ಆದರೆ ಅವರು ನಗರಗಳಲ್ಲಿ ಈ ಸಾಫ್ಟ್ವೇರ್ ಕಂಪನಿಗಳಲ್ಲಿರ್ಬೋದು ಅಥವಾ ಬೇರೆ ತರಹದ ಉದ್ಯೋಗ ಮಾಡ್ತಾ ಇರೋದಿರ್ಬೋದು, ಅವರಿಗೆ ಅವ ಮಾನಸಿಕ ಒತ್ತಡದಿಂದ ಬಳಲಿ ಇದರಿಂದ ಬಿಡುಗಡೆ ಹೊಂದಬೇಕು ಅಂತೇಳಿ ಕೃಷಿ ಹತ್ತ ಮುಖ ಮಾಡ್ತಾ ಇದ್ದಾರೆ. ನಮಗೇನು ಅನಿಸ್ತಾ ಇದೆ ಅಂತ ಅಂದರೆ, ನಮ್ಮ ಕೃಷಿ ಹಿನ್ನೆಲೆಯಿಂದ ಹೋಗಿರುವಂಥ ಯುವಕರು ನಗರಗಳಲ್ಲಿ ಇದ್ದುಕೊಂಡು ಅವ್ರಿಗೆ ಕೃಷಿ ಬಗ್ಗೆ ಆಸಕ್ತಿ ಇರೋದಿಲ್ಲ, ಆದರೆ ಅವರ ಮಿತ್ರರು ಕೃಷಿ ಹಿನ್ನೆಲೆ ಇಲ್ಲದೆ ಇರೋರು ಕೃಷಿ ಬಗ್ಗೆ ಆಸಕ್ತಿ ವಹಿಸಿ ಬರ್ತಾ ಇದ್ದಾರೆ. ಅವರು ಆಧುನಿಕ ತಂತ್ರಜ್ಞಾನಗಳನ್ನ ಬಳಸ್ಕೊಂಡು ಈಗ ಡೈರಿ ಇರ್ಬೋದು, ಮಶ್ರೂಮ್ ಬೆಳೆಯೋದಿರ್ಬೋದು, ಅಣಬೆ ಬೇಸಾಯ ಇರ್ಬೋದು, ಆನಂತರ ನರ್ಸರಿಗಳನ್ನು ಮಾಡುವಂಥದ್ದಿರ್ಬೋದು. ಈಗ ಹೆಚ್ಚಿನ ಉದ್ಯೋಗ ಈಗ ಜಾಸ್ತಿ ಲಾಭದಾಯಕ ಒಂದು ಉದ್ದಿಮೆ ಅಂತಂದರೆ ಕೃಷಿನಲ್ಲಿ ಕೃಷಿ ನರ್ಸರಿಗಳು. ಯಾಕೆಂತಂದರೆ ಮೊದಲು ನಮ್ಮ ಕಾಲದಲ್ಲಿ ನಾವು ಎಲ್ಲವನ್ನೂ ಕೂಡ ಸಸಿ ಮಡಿ ಮಾಡಿಕೊಂಡು ಸಸಿಗಳನ್ನ ಉತ್ಪಾದಿಸ್ಕೊಂಡು ನಾವು ನೇರವಾಗಿ ನಾಟಿ ಮಾಡ್ತಾ ಇದ್ವಿ. ಇವಾಗ ಸಸಿಗಳನ್ನ ಹೆಚ್ಚಿನ ಜನ ರೈತರು ಅವರು ಬೆಳೆಸ್ಕೋತಾ ಇಲ್ಲ, ನೇರವಾಗಿ ನರ್ಸರಿಗಳಿಂದ ಸಸಿಗಳನ್ನ ತರಿಸಿ ನಾಟಿ ಮಾಡ್ತಾ ಇದ್ದಾರೆ. ಹಾಗಾಗಿ ನನಗನ್ಸದ ಮಟ್ಟಿಗೆ ಪ್ರತಿ ತಾಲೂಕಲ್ಲೂ ಕೂಡ ಒಂದು ಅದ್ಭುತವಾದ ನರ್ಸರಿ ಉದ್ಯಮಕ್ಕೆ ಅವಕಾಶ ಇದೆ. ಅಲ್ಲಿ ಯಾವ ಬೆಳೆ ಬೆಳೀತಾ ಇದ್ದಾರೆ, ಯಾವ ಕಾಲದಲ್ಲಿ, ಈಗ ಮುಂಗಾರಿನಲ್ಲಿ, ಬೇಸಿಗೆನಲ್ಲಿ, ಹಿಂಗಾರಿನಲ್ಲಿ ಯಾವ್ಯಾವ ರೀತಿಯ ತರಕಾರಿ, ಹಣ್ಣು ಅಥವಾ ಹೂವು ಈ ಥರದ ಬೆಳೆಗಳನ್ನು ಬೆಳಿಬೋದು ಅಂತ ಒಂದು ಮನಸ್ಸಿನಲ್ಲಿ ಇಟ್ಕೊಂಡು ಆ ಕಾಲಕ್ಕೆ ತಕ್ಕನಂತೆ ನರ್ಸರಿಗಳನ್ನ ಮಾಡುವಂಥದ್ದು ಒಂದು ಒಳ್ಳೆ ಉದ್ಯಮ ಇವತ್ತಿನ ಕಾಲಕ್ಕೆ. ಅದನ್ನು ಹೆಚ್ಚಿನ ರೈತರು ಮಾಡ್ತಾ ಇಲ್ಲ, ಹೆಚ್ಚಿನ ಯುವಕರು ಕೂಡ ಮಾಡ್ತಾ ಇಲ್ಲ, ಆದರೆ ಕೃಷಿ ಹಿನ್ನೆಲೆ ಇಲ್ಲದೆ ಇರೋರು ಬಂದಿರೋರು ಕೂಡ ಅದನ್ನು ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ಯಾವ ರೀತಿ ಆಧುನಿಕವಾಗಿ ನಾವು ಈ ಕೃಷಿಯನ್ನು ವ್ಯವಸಾಯ ಮಾಡಿಸ್ಬೋದು ಅಂತೇಳಿ. ಎರಡನೇದು, ಈಗ ತುಂಬ ಜನ ಯುವಕರು ಯಾವ ಕೃಷಿ ಹಿನ್ನೆಲೆ ಇಲ್ಲದೆ ಇರೋರು ಬಂದಿರೋರು ಏನು ಮಾಡ್ತಾ ಇದ್ದಾರೆ ಅಂತ ಅಂದರೆ ಈ ಉದ್ಯಮಗಳನ್ನ ಆರಂಭಿಸ್ತಾ ಇದ್ದಾರೆ. ಯಾವ ಪದಾರ್ಥ ಎಲ್ಲಿ ಜಾಸ್ತಿ ಬೆಳೀತಾ ಇದ್ದಾರೋ ಅದನ್ನು ಖರೀದಿ ಮಾಡಿ ಅದನ್ನು ಹೊರಗಡೆಗೆ ಮಾರಾಟ ಮಾಡುವಂಥ ಒಂದು ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಇದೊಂದು ಸರ್ವಿಸ್ ಬಿಸ್ನೆಸ್ ಇದು. ಅವರು ಯಾವ ಬಂಡವಾಳ ಹಾಕೋದಿಲ್ಲ, ಬೆಳೆಯೋದು ಇಲ್ಲ ಅವರು. ಆದರೆ ಬೆಳೆದಿರೋದನ್ನ ಯಾವ ಮಾರುಕಟ್ಟೆಗೆ ಅದನ್ನ ತಲುಪಿಸ್ಬೇಕು ಆ ಒಂದು ವ್ಯವಸಾಯ ಮಾಡ್ತಾ ಇದ್ದಾರೆ. ಅದನ್ನ ನಾವು ಮಧ್ಯವರ್ತಿಗಳು ಅಂತ ನಾವು ಮೊದಲೇ ನೋಡ್ತಾ ಇದ್ವಿ. ಇವರು ಮಧ್ಯವರ್ತಿಗಳಲ್ಲ, ಇವರು ಒಂದು ಉದ್ಯಮವನ್ನ ಸೃಷ್ಟಿ ಮಾಡ್ತಾ ಇರೋರು ಇವರು. ಇದು ಕೂಡ ಬಹಳಷ್ಟು ವೇಗವಾಗಿ ಬೆಳೀತಾ ಇರ್ತಕ್ಕಂತ ಒಂದು ಕೃಷಿ ಅವಲಂಬಿತ ಉದ್ಯಮ. ಇದು ಮಾಡಿದ್ರೆ ಹೆಚ್ಚಿನ ಜನ ರೈತರಿಗೆ ಇದು ಅನುಕೂಲ ಆಗುತ್ತೆ. ಮತ್ತೆ ನಾಲ್ಕನೇ ದಿನ ಅಂತಂದ್ರೆ ಗುಣಮಟ್ಟದ ಪರಿಕರಗಳನ್ನ ಒದಗಿಸುವಂತದ್ದು. ಈಗ ಹೆಚ್ಚಿನ ರೈತರು ತಮ್ಮ ಹತ್ತಿರದ ಕೃಷಿ ಪರಿಕರಗಳ ಅಂಗಡಿಗೆ ಹೋಗಿ ಅಲ್ಲಿರ್ತಕ್ಕಂತ ಗುಣಮಟ್ಟ ಇಲ್ಲದ ಒಂದು ಪರಿಕರಗಳನ್ನ ಬಳಸಿ ಖರ್ಚು ಜಾಸ್ತಿಯಾಗಿ ಲಾಭ ಇಲ್ಲದಲ್ಲೇ ಸೊರಗಿರೋರು ಇದ್ದಾರೆ. ಆದರೆ ಗುಣಮಟ್ಟದ ಪರಿಕರಗಳನ್ನ ಕೊಡೋ ಅಂತ ಈಗ ಹೊಸ ಹೊಸ ಉದ್ಯಮಿಗಳು ಬರ್ತಾ ಇದ್ದಾವೆ. ತಂತ್ರಜ್ಞಾನಗಳನ್ನ ಬಳಸಿಕೊಂಡು, ಉದಾಹರಣೆಗೆ ಈಗ ನಮ್ಮ ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆಯ ಹೆಸರುಘಟ್ಟದ ಒಂದು ತೋಟಗಾರಿಕೆ ಸಂಶೋಧನಾ ಸಂಸ್ಥೆ ಅಂತ ಇದೆ. ಅಲ್ಲಿಂದ ಅರ್ಕಾ ಮೈಕ್ರೋಬಿಯಲ್ ಕನ್ಸೋರ್ಷಿಯಂ ಅಂತೇಳಿ ಒಂದು ಜೀವಾಣು ಗೊಬ್ಬರ ಅನ್ನೋದಕ್ಕಿಂತ ಜೀವಾಣು ಮಿಶ್ರಣ ಅಂತ ಹೇಳ್ಬೋದು. ಅದನ್ನ ಹಲವಾರು ಬೆಳೆಗಳಲ್ಲಿ ಹಲವಾರು ರೀತಿಯ ಪ್ರಯೋಜನ ಪಡ್ಕೊಳ್ಳೋದಕ್ಕೆ ರೈತರು ಬಳಸ್ತಾ ಇದ್ದಾರೆ. ಅದನ್ನ ಉತ್ಪಾದಿಸುವಂತ ಒಂದು ಉದ್ಯಮಗಳು ಈ ಯುವಕರು ಆರಂಭಿಸ್ತಾ ಇದ್ದಾರೆ. ಇದನ್ನ ಲೈಸೆನ್ಸ್ನ ಪಡೆದುಕೊಂಡು ಇದನ್ನ ಉತ್ಪಾದಿಸಿ ರೈತರಿಗೆ ಗುಣಮಟ್ಟದ ಪರಿಕರವಾಗಿ ಕೊಡ್ತಾ ಇದ್ದಾರೆ. ಸೊ ಈ ತರಹದ ಉದ್ಯಮಗಳು ಜಾಸ್ತಿ ಆಗ್ಬೇಕಾಗಿದೆ. ಆನಂತರ ಈಗ ಹೆಚ್ಚಿನ ಕಡೆ ನಾವು ನೋಡ್ತಾ ಇದ್ದೀವಿ ಮೇಕೆ ಸಾಕಾಣಿಕೆ ಜಾಸ್ತಿ ಆಗ್ತಾ ಇದೆ. ಆದರೆ ಮೇಕೆ ಸಾಕಾಣಿಕೆ ಲಾಭದಾಯಕ ಆಗ್ಬೇಕು ಅಂತಂದ್ರೆ ಅದನ್ನ ಸರಿಯಾದ ರೂಪದಲ್ಲಿ ಮಾರುಕಟ್ಟೆ ಮಾಡಬೇಕು. ಕೆಲವು ಕಡೆ ಮೇಕೆ ಹಾಲನ್ನ ಸಂಗ್ರಹಿಸಿ ಪರಿಷ್ಕರಿಸಿ ಅದನ್ನ ಪ್ಯಾಕೇಜ್ ಮಾಡಿ ಮಾರಾಟ ಮಾಡ್ತಾ ಇರೋದು ಇದ್ದಾರೆ. ಆಮೇಲೆ ಮೇಕೆ ಮಾಂಸವನ್ನ ಆಧುನಿಕವಾದ ಪದ್ಧತಿನಲ್ಲಿ ಅದನ್ನ ಸಂಸ್ಕರಿಸಿ ಅದನ್ನ ಪ್ಯಾಕ್ ಮಾಡಿ ಮಾರ್ತಾ ಇರೋರು ಇದ್ದಾರೆ. ಇದೇ ರೀತಿ ಹಂದಿ ಸಾಕಾಣಿಕೆ, ನಾನು ಮೈಸೂರಿನಲ್ಲಿ ಒಂದು ಘಟಕವನ್ನ ನೋಡಿದೆ, ಅವರು ಹಂದಿ ಸಾಕಾಣಿಕೆಯನ್ನ ಬಹಳ ವೈಜ್ಞಾನಿಕವಾಗಿ ಮಾಡಿ ಬಹಳ ಸ್ವಚ್ಛ ವಾತಾವರಣದಲ್ಲಿ ಬೆಳೆದು ಅದನ್ನ ಅತ್ಯಂತ ಸ್ವಚ್ಛ ವಾತಾವರಣದಲ್ಲಿ ಸಂಸ್ಕರಿಸಿ ನಮ್ಮ ಈಶಾನ್ಯ ಭಾರತದ ರಾಜ್ಯಗಳಿಗೆ ಕಳಿಸ್ತಾ ಇದ್ದಾರೆ. ಹಾಗಾಗಿ ಈ ತರಹದ ಉದ್ಯಮಗಳು ಜಾಸ್ತಿ ಆಗ್ಬೇಕು ಅಂತ ಹೇಳಿ ನಮ್ಗನ್ಸುತ್ತೆ. ಹೀಗೆ ಹೊಸ ಹೊಸದು ಏನಿದೆಯೋ ಅದರ ಬಗ್ಗೆ ಒಂದಷ್ಟು ಆಲೋಚನೆಯನ್ನ ಮಾಡಿಕೊಂಡು ಅದನ್ನ ಅನುಷ್ಠಾನ ಮಾಡುವ ನಿಟ್ಟಿನಲ್ಲಿ ಕೃಷಿಕರು ಬರಬೇಕು. ಯುವ ಕೃಷಿಕರು ಅಂತ ಹೇಳಿದ್ರೆ ಕೇವಲ ಬೆಳೆಯುವಂಥವ್ರು ಅಷ್ಟೇ ಅಲ್ಲ, ಬೆಳೆಯೋದ್ರ ಜೊತೆಗೆ ಅದನ್ನು ಮಾರಾಟ ಮಾಡುವಂತಹ ಒಂದು ಕೌಶಲ್ಯವನ್ನು ಕೂಡ ವೃದ್ಧಿಸಿಕೊಂಡು ಬರಬೇಕು ಅನ್ನುವಂಥದ್ದು. ತಾವಾಗಲೇ ಮಾತಾಡ್ತಾ ಹೇಳ್ತಾ ಇದ್ರಿ, ನೆರೆಯ ರಾಜ್ಯಗಳಿಗೆ ಹೋಲಿಕೆಯನ್ನು ಮಾಡ್ಕೊಂಡ್ರೆ ನಮ್ಮಲ್ಲಿ ಈ ಮಾರುಕಟ್ಟೆ ಮಾಡ್ತಕ್ಕಂಥ ಒಂದು ಕೌಶಲ್ಯ ಇದೆಯೋ ಅದು ತುಂಬ ಕಡಿಮೆ ಇದೆ ಅನ್ನುವಂಥದ್ದು. ಎಲ್ಲೆಲ್ಲಿ ಮಾರಾಟ ಮಾಡಬಹುದು ಮತ್ತು ಈ ಮಾರುಕಟ್ಟೆಯನ್ನು ಹೇಗೆ ವಿಸ್ತರಿಸಬಹುದು ಅಂತೀರಿ? ಉದಾಹರಣೆಗೆ ಕೇರಳದಲ್ಲಿ ಡಿಜಿಟಲ್ ಮಾಧ್ಯಮವನ್ನು ಬಳಸಿಕೊಂಡು ಅವರು ಅಂತಾರಾಷ್ಟ್ರೀಯ ಮಾರುಕಟ್ಟೆಯನ್ನು ಆಲ್ರೆಡಿ ಬಹಳ ವ್ಯವಸ್ಥಿತವಾಗಿ ಬಳಸ್ಕೋತಾ ಇದ್ದಾರೆ. ಉದಾಹರಣೆಗೆ ಈಗ ಹಲಸಿನ ಪದಾರ್ಥಗಳು, ಕೇರಳ ಹಲಸನ್ನು ಅಂದರೆ ಜಾಕ್ ಫ್ರೂಟ್, ಹಲಸಿನ ಬೆಳೆಯನ್ನು ಅವರ ರಾಜ್ಯ ಹಣ್ಣು ಅಂತ ಕರೀತಾರೆ, ಅವರು ಸ್ಟೇಟ್ ಫ್ರೂಟ್ ಅಂತ ಕರೀತಾರೆ. ಅದರದ ಪದಾರ್ಥಗಳನ್ನು ಅವರು ಹಲವು ದೇಶಗಳಿಗೆ ಕಳಿಸ್ತಾ ಇದ್ದಾರೆ, ಹೆಚ್ಚಿನ ಗಲ್ಫ್ ಕಂಟ್ರಿಗಳಿಗೆ ಈ ಹಲಸಿನ ಬೆಳೆಯ ಪದಾರ್ಥಗಳು ಹೋಗ್ತಾ ಇದ್ದಾವೆ. ಇದು ಒಂದು ಡಿಜಿಟಲ್ ಮಾರುಕಟ್ಟೆಯನ್ನು ಬಳಸಿಕೊಂಡು. ಎರಡನೇದು ಗುಣಮಟ್ಟವನ್ನು ಉತ್ಪಾದಿಸ್ಕೊಂಡವರು, ಆ ಗುಣಮಟ್ಟ ಉತ್ಪಾದನೆ ಮಾಡಬೇಕು, ಕಾಪಾಡ್ಕೋಬೇಕು, ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳನ್ನ ಬಳಸ್ಕೊಳ್ಳೋದ್ರಲ್ಲಿ ಅವರು ಬಹಳಷ್ಟು ಮುಂದೆ ಇದ್ದಾರೆ ನಮಗಿಂತ. ನಾವು ಎಲ್ಲೋ ಒಂದು ಕಡೆ ಆ ಒಂದು ಅವಕಾಶವನ್ನು ನಾವು ಸರಿಯಾಗಿ ಬಳಸ್ಕೋತಾ ಇಲ್ಲ ಅಂತ ಅನಿಸುತ್ತೆ. ಈಗ ನಮ್ಮ ಕರ್ನಾಟಕದವರೇ ಅಮೆರಿಕದಲ್ಲಿ ಎಷ್ಟೊಂದು ಜನ ಇದ್ದಾರೆ, ಆದರೆ ಅಲ್ಲಿಗೆ ನಮ್ಮ ಪದಾರ್ಥಗಳನ್ನ ನಾವು ಸರಿಯಾಗಿ ತಲುಪಿಸ್ತಾ ಇಲ್ಲ. ಗುಣಮಟ್ಟದ ಪದಾರ್ಥಗಳನ್ನ ಮಾಡಿ ನಮ್ಮ ಜನ ಏನು ಯಾವುದನ್ನು ಸೇವಿಸೋದಕ್ಕೆ ಇಷ್ಟಪಡ್ತಾರೋ ಅದನ್ನ ಒಂದು ಸರಿಯಾದ ರೂಪದಲ್ಲಿ ಮಾಡಿ ಕಳಿಸಿದ್ರೆ ಅಲ್ಲಿ ಖಂಡಿತ ಮಾರುಕಟ್ಟೆ ಇದೆ, ಅದನ್ನ ಇನ್ನೂ ನಾವು ಸರಿಯಾಗಿ ಬಳಸ್ಕೋತಾ ಇಲ್ಲ ಅಂತ ಅನ್ಸುತ್ತೆ. ಅಂತಂದ್ರೆ ಈ ತರದ ಹೊಸ ಹೊಸ ಮಾರುಕಟ್ಟೆಯ ಸಾಧ್ಯತೆಗಳ ಬಗ್ಗೆ ಆಲೋಚನೆಯನ್ನ ಮಾಡಬೇಕು, ಹೊಸ ಹೊಸ ರೀತಿಯಲ್ಲಿ ಮಾರುಕಟ್ಟೆಯನ್ನು ನಾವು ಮಾಡಬೇಕು. ಎಲ್ಲದನ್ನು ಅಮೆರಿಕದವ್ರಿಗೆ ಮಾರಬೇಕು ಅಂತ ಅಲ್ಲ, ಅಮೆರಿಕದಲ್ಲಿರೋ ಕನ್ನಡಿಗರಿಗೆ ನಾವು ನಮ್ಮ ಪದಾರ್ಥಗಳನ್ನು ಮಾರಾಟ ಮಾಡುವ ಮೂಲಕವೂ ಕೂಡ ಒಳ್ಳೆ ಮಾರುಕಟ್ಟೆಯನ್ನ ಕಂಡುಕೊಳ್ಳಬಹುದು ಅನ್ನುವಂಥದ್ದು. ನಾನು ಆವಾಗಲೇ ಒಂದು ವಿಚಾರ ಹೇಳ್ತಾ ಇದ್ದೆ, ಈಗ ವಿಚಾರ ಸಂಕಿರಣಗಳನ್ನ ನಾವು ಆಯೋಜಿಸ್ತೀವಿ. ವಿಚಾರ ಸಂಕಿರಣಗಳ ಆಯೋಜಿಸೋದು ಯಾರಿಗೆ? ರೈತರಿಗೋಸ್ಕರ. ಮಹಾರಾಷ್ಟ್ರದಲ್ಲಿ ಒಂದು ವಿಚಾರ ಸಂಕಿರಣ ಆಯೋಜನೆ ಮಾಡಿದರೆ ಅವರು ದುಡ್ಡು ಕೊಟ್ಟು ಬರೋದಕ್ಕೆ ತಯಾರಿರ್ತಾರೆ ಅವರು. ಆಮೇಲೆ ಅದು 1 ಗಂಟೆ ಆಗಲಿ 10 ಗಂಟೆ ಆಗಲಿ ಕುಳಿತುಕೊಂಡು ಕೇಳುತ್ತಾರೆ ಅವರು. ಅವರಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಸಂದೇಹಗಳಿಗೆ ಪರಿಹಾರ ಸಿಗೋವರೆಗೂ ಅವರು ಆ ಒಂದು ಸ್ಥಳ ಬಿಟ್ಟು ಕದಲೋದಿಲ್ಲ. ಅವರು ಸಾಧ್ಯವಾದರೆ ಅವತ್ತೇ ಆ ಪರಿಣಿತರನ್ನ ಕರ್ಕೊಂಡು ಅವ್ರ ತೋಟ ಕರ್ಕೊಂಡು ಹೋಗ್ತಾರೆ ಸಮಸ್ಯೆ ಇದ್ರೆ. ಅವರು ಬಿಡೋದಿಲ್ಲ, ಅವರಿಗೆ ಅದೊಂದು ತಾಳ್ಮೆ ಇದೆ, ಆಮೇಲೆ ಗುರಿ ಇದೆ. ನಮ್ಮಲ್ಲಿ ಅದ್ಯಾಕೋ ಕಾಣಿಸ್ತಾ ಇಲ್ಲ. ನಮ್ಮ ಕರ್ನಾಟಕದಲ್ಲಿ ನಾವೇನಾದರೂ ಒಂದು ವಿಸ್ತರಣಾ ಚಟುವಟಿಕೆ ಮಾಡಿದರೆ, ರೈತರಿಗೆ ಜ್ಞಾನ ತಲುಪಿಸೋ ಕಾರ್ಯಕ್ರಮ ಮಾಡಿದರೆ, ಬಲವಂತವಾಗಿ ರೈತರನ್ನ ನಾವು ಕೂರಿಸ್ಕೋಬೇಕಾಗತ್ತೆ. ನಮ್ಮ ಒಳ್ಳೇದಕ್ಕೋಸ್ಕರ ನಾವು ಮಾಡ್ತಾ ಇದ್ದೀವಿ ಅಂತ ತಿಳ್ಕೊತಾರೆ. ಇದು ರೈತರು ಎಲ್ಲೋ ಒಂದು ಕಡೆ ಬದಲಾಗಲೇಬೇಕಿದು. ಬದಲಾಗಲಿಲ್ಲ ಅಂತ ಅಂದರೆ ಜ್ಞಾನಕ್ಕೆ ವಿಜ್ಞಾನಕ್ಕೆ ಮಹತ್ವ ಕೊಡ್ತಾ ಇಲ್ವೇನೋ ಅಂತ ಅನ್ಸುತ್ತೆ. ಆಮೇಲೆ ತುಂಬ ಜನ ಹೇಳ್ತಾರೆ ನಮಗೆ ವಿಜ್ಞಾನಿಗಳು ಬರೋದೇ ಇಲ್ಲ ಅಂತೇಳಿ. ನಾವು ಬರೋದಕ್ಕೆ ರೆಡಿ ಇದ್ದೀವಿ. ನೀವು ಕರೆದ್ರೆ, ನೀವು ನಮ್ಮ ವಿಜ್ಞಾನಿಗಳ ಪ್ರಯೋಜನ ಪಡ್ಕೋಬೇಕು ಅಂತ ಇದ್ರೆ ಖಂಡಿತ ನಾವೇ ಖರ್ಚು ಹಾಕ್ಕೊಂಡು ಬರ್ತೀವಿ, ಬಂದು ನಿಮ್ಮ ತೋಟಕ್ಕೆ ಬಂದು ಸಲಹೆ ಮಾರ್ಗದರ್ಶನ ಕೊಡ್ತೀವಿ. ಆದರೆ ಆ ಒಂದು ನಂಬಿಕೆ ನಿಮ್ಮಲ್ಲಿ ಇರಬೇಕು. ನಾವು ಕರ್ಕೊಂಡ್ಬಂದ್ರೆ ನಿಮಗೆ ಪ್ರಯೋಜನ ಆಗುತ್ತೆ ಅನ್ನೋದೊಂದು ನಂಬಿಕೆ ಇರಬೇಕು. ಅದನ್ನು ವ್ಯವಸ್ಥಿತವಾಗಿ ಬಳಸ್ಕೊಳ್ಳೋ ಜವಾಬ್ದಾರಿ ರೈತರ ಮೇಲಿದೆ. ಕೃಷಿ ವಿಜ್ಞಾನ ಕೇಂದ್ರಗಳು, ಕೃಷಿ ವಿಶ್ವವಿದ್ಯಾಲಯಗಳು, ಕೃಷಿ ಸಂಶೋಧನಾ ಸಂಸ್ಥೆಗಳು ಮತ್ತು ಇಲಾಖೆಗಳು, ಈಗ ಇಲಾಖೆಗಳನ್ನ ಬಹುತೇಕವಾಗಿ ಏನು ಈ ಸಬ್ಸಿಡಿ ಮತ್ತು ಈ ಥರದ ರೂಪದ ಪ್ರಯೋಜನ ಕೊಡೋದಕ್ಕೆ ಅಷ್ಟೇ ಉಪಯೋಗಿಸ್ಕೋತಾ ಇದ್ದಾರೆ. ಆದರೆ ಆ ಇಲಾಖೆಯವರ ಮೂಲ ಉದ್ದೇಶ ಇರೋದು ರೈತರಿಗೆ ಮಾರ್ಗದರ್ಶನ ಕೊಡೋದು ಮತ್ತು ಶಿಕ್ಷಣ ಕೊಡೋದು. ಈಗ ಅದನ್ನು ಅವರು ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂದರೆ ಅಟ್ಲೀಸ್ಟ್ ಕೃಷಿ ವಿಜ್ಞಾನ ಕೇಂದ್ರಗಳಿದೆ, ವಿಶ್ವವಿದ್ಯಾನಿಲಯಗಳಿದ್ದಾವೆ, ಸಂಶೋಧನಾ ಸಂಸ್ಥೆಗಳಿದ್ದಾವೆ, ಅದನ್ನಾದರೂ ಬಳಸ್ಕೊಂಡು ರೈತರು ಮಾರ್ಗದರ್ಶನ ಪಡ್ಕೊಳ್ಳೋದು ಒಳ್ಳೆಯದು. ಕೃಷಿ ವಿಜ್ಞಾನ ಕೇಂದ್ರಗಳು ತಾವು ಹೇಳಿದ ಹಾಗೆ ತುಂಬ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾವೆ. ಜಿಲ್ಲಾ ಮಟ್ಟದಲ್ಲಿ ಇಡೀ ಜಿಲ್ಲೆಯಲ್ಲಿ ಆಗ್ತಾ ಇರತಕ್ಕಂತಹ ಕೃಷಿ ಬೆಳವಣಿಗೆಯನ್ನು ಗಮನಿಸಿಕೊಂಡು ಏನೇನೆಲ್ಲ ಆಗ್ತಾ ಇದೆ, ಅದಕ್ಕೆ ಪರಿಹಾರಗಳೇನು, ಸಮಸ್ಯೆಗಳೇನು ಅಂತ ಹೇಳಿ ನೋಡೋದ್ರಲ್ಲಿ ತುಂಬ ಚಟುವಟಿಕೆಯನ್ನು ಮಾಡ್ತಾ ಇದ್ದಾವೆ. ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಕೃಷಿಕನೂ ಕೂಡ ಈ ಕೃಷಿ ವಿಜ್ಞಾನ ಕೇಂದ್ರವನ್ನು ಹೇಗೆಲ್ಲ ಸದ್ಬಳಕೆಯನ್ನು ಮಾಡಿಕೊಳ್ಬಹುದು? ಮೊದಲನೇದಾಗಿ ಒಂದು, ಅವರಲ್ಲಿ ಇರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೋಬೇಕು. ಇದು ತುರ್ತು ಆಗಬೇಕಾಗಿರೋ ಕೆಲಸ. ಅಂದರೆ ಅವರ ಎಕ್ಸಿಸ್ಟಿಂಗ್ ಅಥವಾ ಈಗಿರ್ತಕ್ಕಂಥ ಸಮಸ್ಯೆಗಳೇನಿದೆ ಅದಕ್ಕೆ ಪರಿಹಾರ ಆಗಬೇಕು. ಅದಕ್ಕೆ ಖಂಡಿತ ವೈಜ್ಞಾನಿಕ ಸಲಹೆ ಏನೇ ಇದ್ರೂ ಖಂಡಿತ ತಕ್ಷಣ ಕೊಡ್ತೀವಿ ನಾವು. ಎರಡನೇದು ಅತಿ ಮುಖ್ಯವಾಗಿ ಆಗಬೇಕಾಗಿರೋದು ಅಂತಂದರೆ, ಒಂದು ಕೃಷಿಯನ್ನು ಉದ್ಯಮವಾಗಿ ಮಾಡಬೇಕು ಅಂತಂದರೆ ಅದರಲ್ಲಿ ಪರಿವರ್ತನೆ ಆಗಬೇಕಾಗುತ್ತೆ. ಆ ರೈತನಲ್ಲಿ ಪರಿವರ್ತನೆ ಆಗಬೇಕಾಗತ್ತೆ, ಅವರ ಜಮೀನಲ್ಲಿ ಬಳಸ್ಕೊಳ್ಳೋ ರೀತಿಯಲ್ಲಿ ಪರಿವರ್ತನೆ ಆಗಬೇಕಾಗತ್ತೆ, ಹೊಸ ಹೊಸ ಬೆಳೆಗಳನ್ನ ಪರಿಚಯಿಸಬೇಕಾಗತ್ತೆ. ಈಗ ಅವರು ಬೆಳೀತಾ ಇರೋ ಬೆಳೆಗಳನ್ನೇ ಬೆಳ್ಕೊಂಡು ಉದ್ಯಮ ಮಾಡ್ಲಿಕ್ಕೆ ಆಗಲ್ಲ. ಈಗ ನಮ್ಮೂರಿನಲ್ಲಿ ಅತಿ ಮುಖ್ಯವಾಗಿ ಎರಡು ಬೆಳೆ ಬೆಳೀತಾರೆ, ಒಂದು ಆಲೂಗಡ್ಡೆ, ಇನ್ನೊಂದು ಮೆಕ್ಕೆಜೋಳ. ಇವೆರಡು ಬಿಟ್ಟರೆ ಬಾಕಿದೆಲ್ಲ ಏನು ಸಣ್ಣ ಪುಟ್ಟ ಪ್ರಮಾಣದಲ್ಲಿ ಬೆಳೀತಾ ಇದ್ದಾರೆ. ಇದರಿಂದ ಹೊರಬರಬೇಕಾಗತ್ತೆ ನಾವು. ನಾವು ಬೇರೆ ಬೆಳೆಗಳನ್ನ ಬೆಳ್ಕೋಬೇಕಾಗುತ್ತೆ. ಈಗ ಎರಡು ಎಕರೆ ಆಲೂಗಡ್ಡೆ ಬೆಳೆಯೋರು ಎರಡು ಎಕರೆನಲ್ಲಿ 40 ಮೂಟೆ ಆಲೂಗಡ್ಡೆ ಬೆಳಿಬೋದು ಅವರು. ನಾನು ಹೇಳ್ತೀನಿ, ಒಂದೇ ಎಕರೆನಲ್ಲೇ 40 ಮೂಟೆ ಬೆಳೀರಿ, ಇನ್ನೊಂದು ಎಕರೆನಲ್ಲಿ ಬೇರೆ ಬೆಳೆ ಬೆಳೀರಿ, ಆದಾಯ ಕೊಡುವಂತ ಇನ್ನೂ ಹಲವಾರು ಬೆಳೆಗಳಿದ್ದಾವೆ, ಅದನ್ನ ಬೆಳೆ ಬೆಳೀರಿ. ಅದಕ್ಕೆ ಅವರ ವ್ಯವಸ್ಥೆನಲ್ಲಿ ಬದಲಾವಣೆ ಆಗಬೇಕಾಗತ್ತೆ. ಇದಕ್ಕೆ ಕೃಷಿ ವಿಜ್ಞಾನ ಕೇಂದ್ರ ಬೇಕಾಗತ್ತೆ. ಹೊಸ ಬೆಳೆಗಳು, ಹೊಸ ತಳಿಗಳು, ಹೊಸ ವ್ಯವಸಾಯ ಪದ್ಧತಿಗಳು, ಅದನ್ನೆಲ್ಲ ಬಳಸ್ಕೋಬೇಕು ಅಂತಂದ್ರೆ ಕೃಷಿ ವಿಜ್ಞಾನ ಕೇಂದ್ರಗಳ ಸಂಪರ್ಕ, ಸಲಹೆ, ಮಾರ್ಗದರ್ಶನ ಬೇಕೇ ಬೇಕಾಗತ್ತೆ. ಅದರ ಸದ್ಬಳಕೆಯನ್ನ ಮಾಡಿಕೊಂಡು ಕೃಷಿಕರು ತಮ್ಮ ಬೆಳವಣಿಗೆಯನ್ನ ಕಂಡುಕೊಳ್ಳಬಹುದು ಅನ್ನುವಂಥದ್ದು ತಮ್ಮ ಅಭಿಪ್ರಾಯ ಅನ್ನುವಂಥದ್ದು. ಇನ್ನೊಂದು ವಿಷಯ ಏನು ಅಂತಂದ್ರೆ, ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ರೈತರಿಗೆ ಬೇಕಾದ ಪರಿಕರಗಳು ಇದ್ದಾವೆ. ಈಗ ನಾನು ಅವಾಗಲೇ ಹೇಳ್ತಾ ಇದ್ದೆ, ಹೊಸ ತಳಿಗಳು, ಆ ತಳಿಗಳ ಬೀಜಗಳು ಕೂಡ ಲಭ್ಯ ಆಗ್ತವೆ. ಈಗ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿನಲ್ಲಿರ್ತಕ್ಕಂಥ ಬಹುತೇಕ ಎಲ್ಲ ಬೆಳೆಯ ತಳಿಗಳು ಕೂಡ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಕಂದಲಿನಲ್ಲಿ ಕೂಡ ಸಿಗ್ತವೆ. ಇವ್ರು ಬಂದು, ಇವರು ಇಲ್ಲ ಅಂದ್ರೂ ಒಂದೆರಡು ದಿನ ಟೈಮ್ ಕೊಟ್ಟರೆ, ಸಮಯ ಕೊಟ್ಟರೆ ಅಲ್ಲಿಂದ ತರಿಸ್ಬಿಟ್ಟು ಕೊಡ್ತಾರೆ. ಆಮೇಲೆ ಇಲ್ಲೇ ಉತ್ಪಾದನೆ ಆಗುವಂಥ ಸಸಿಗಳಿದ್ದಾವೆ ಮತ್ತು ಬೀಜಗಳಿದೆ, ಅದನ್ನು ಕೂಡ ಕೊಡ್ತಾರೆ. ಆಮೇಲೆ ಜೈವಿಕ ಗೊಬ್ಬರಗಳು ಮತ್ತು ಜೈವಿಕ ಶಿಲೀಂದ್ರನಾಶಕಗಳು, ಕೀಟನಾಶಕಗಳು, ಅವೆಲ್ಲ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸಿಗ್ತವೆ. ಹಾಗಾಗಿ ಒಂದು ಸಲಹೆ ಮಾರ್ಗದರ್ಶನ, ಇನ್ನೊಂದು ಅಗತ್ಯವಾದ ಪರಿಕರಗಳೇನಿದೆ ಅವು ಕೂಡ ಕೆವಿಕೆಗಳಲ್ಲಿ ಸಿಗ್ತವೆ. ಹೀಗೆ ಅದರ ಸಮಗ್ರ ಬಳಕೆಯನ್ನು ಮಾಡಿಕೊಳ್ಳುವ ಮೂಲಕ ಬೆಳವಣಿಗೆಯನ್ನು ಕಂಡುಕೊಳ್ಬಹುದು ಅನ್ನುವಂಥದ್ದು. ಮತ್ತೊಂದು ಸಾಮಾನ್ಯವಾದಂತಹ ಮಾತಿದೆ, ಏನಪ್ಪ ಅಂತ ಹೇಳಿದರೆ, ಈ ಕೃಷಿ ರಂಗದ ಅನೇಕ ಸಮಸ್ಯೆಗಳಿಗೆ ಸಂಘಟನೆ ಬಹಳ ಚೆನ್ನಾಗಿ ಕೆಲಸ ಮಾಡುತ್ತೆ ಅನ್ನುವಂಥದ್ದು. ಅದಕ್ಕೆ ಇತ್ತೀಚೆಗೆ ನಾವು ಕಂಡುಕೊಂಡಂತಹ ಹಾದಿ ಅಂತ ಹೇಳಿದರೆ FPO ಅನ್ನುವಂಥದ್ದು. ಸುಮಾರು 10,000 FPOಗಳನ್ನು ನಮ್ಮ ದೇಶದಾದ್ಯಂತ ಪ್ರಾರಂಭವನ್ನು ಮಾಡಬೇಕು ಅಂತ ಹೇಳಿ ಅದಕ್ಕೆ ಪ್ರಾಯೋಜನೆಯನ್ನು ಮಾಡ್ತಾ ಬರ್ತಾ ಇದೆ. ಕಳೆದ ಅನೇಕ ವರ್ಷಗಳಲ್ಲಿ FPOಗಳು ಸಾಕಷ್ಟು ಮಟ್ಟಕ್ಕೆ ಪ್ರಾರಂಭ ಆಗಿರುವಂಥದ್ದನ್ನು ಕೂಡ ನಾವು ಗಮನಿಸಬಹುದು. ಅವುಗಳ ಒಂದು ಪರ್ಫಾರ್ಮೆನ್ಸು ಹೇಗಿದೆ, ಇನ್ನೂ ಹೇಗೆ ಆದರೆ ಕೃಷಿಕರ ಒಂದು ಬಾಳಿಗೆ ಬೆಳಕು ಸಿಗುತ್ತೆ ಅಂತೀರಿ? ನನಗೆ ನಮ್ಮ ಕರ್ನಾಟಕದ ಬಹುತೇಕ ರೈತ ಉತ್ಪಾದಕ ಕಂಪನಿಗಳ ಪರಿಚಯ ಇದೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳ ಮುಖಾಂತರ. ಈಗ ತೋಟಗಾರಿಕೆ ಇಲಾಖೆಯವರು ಪ್ರತಿ ಜಿಲ್ಲೆಗೆ 3 ರೈತ ಉತ್ಪಾದಕ ಕಂಪನಿಗಳನ್ನ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳ ಜೊತೆ ಜೋಡಿಸಿದ್ರು ಮಾರ್ಗದರ್ಶನಕ್ಕಾಗಿ. ಆದರೆ ಬಹುತೇಕ ಕೃಷಿ ವಿಜ್ಞಾನ ಕೇಂದ್ರಗಳು ಅನುಭವಿಸಿದ ಒಂದು ಕಷ್ಟ ಇದೆಯಲ್ಲ, ಅದು ಬಹಳಷ್ಟು ನಮಗೆ ಒಂದು ರೀತಿಯ ನಿರುತ್ಸಾಹವನ್ನು ಕೊಡುತ್ತೆ. ಯಾಕೆಂದ್ರೆ ನಾವು ಸಹಾಯ ತಗೋಬೇಕು ಅನ್ನೋ ಒಂದೇ ಒಂದು ದೃಷ್ಟಿಯಿಂದ ರೈತ ಉತ್ಪಾದಕ ಕಂಪನಿಗಳನ್ನ ಮಾಡಬಾರ್ದು. ರೈತರಿಗೆ ಯಾವ ರೀತಿ ಒಳ್ಳೇದಾಗಬೇಕು ಅದನ್ನ ಮಾಡ್ಕೋಬೇಕು ಅಂತ ಹೇಳಿ ಮಾಡಬೇಕು. ಈಗ ರೈತ ಉತ್ಪಾದಕ ಕಂಪನಿಗಳನ್ನ ನಾನು ಮಹಾರಾಷ್ಟ್ರದಲ್ಲಿ ನೋಡಿದ್ದೀನಿ, ಎಷ್ಟು ಅದ್ಭುತವಾಗಿ ಕೆಲಸ ಮಾಡ್ತವೆ ಅಂತಂದ್ರೆ, ಅವರು ಆ ರೈತ ಉತ್ಪಾದಕ ಕಂಪನಿಯ ಡೈರೆಕ್ಟರ್ ಆಗಲಿ ಪ್ರೆಸಿಡೆಂಟ್ ಆಗಲಿ ಅವ್ರಿಗೆ ಒಂದು ಗುರಿ ಇರುತ್ತೆ. ಏನು, ಪ್ರತಿ ಒಂದು ಉತ್ಪಾದಕ ಕಂಪನಿ ಬಿಸ್ನೆಸ್ ಮಾಡಬೇಕು ಅಂತೇಳಿ, ರೈತರಿಗೆ ಒಳ್ಳೇದಾಗುತ್ತೆ ಅನ್ನೋ ಒಂದು ಒಂದೇ ಒಂದು ದೃಷ್ಟಿಯಲ್ಲಿ ನಾವು ಈ ವೆಲ್ಫೇರ್ ಥರ ನೋಡ್ಕೊಳಕ್ಕಾಗಲ್ಲ. ನಾವು ಬಿಸ್ನೆಸ್ ಮಾಡಬೇಕಾಗತ್ತೆ ಅಲ್ಲಿ. ರೈತರಿಗೆ ಅತಿ ಗುಣಮಟ್ಟದ ಪರಿಕರಗಳನ್ನ ಆದಷ್ಟು ಕಡಿಮೆ ಬೆಲೆಯಲ್ಲಿ ಕೊಡಿಸ್ಬೇಕು ಒಂದು, ಬಟ್ ಅದಕ್ಕಿಂತ ಮುಖ್ಯವಾಗಿ ಸೂಕ್ತ ಮಾರ್ಗದರ್ಶನ ಕೊಡಿಸುವಂತ ಕೆಲಸ ಆಗಬೇಕು. ಹೆಚ್ಚಿನ ಜನ ರೈತ ಉತ್ಪಾದಕ ಕಂಪನಿಗಳು ಇಲ್ಲಿ ಏನ್ ಮಾಡ್ತಾ ಇದೆ ಅಂದ್ರೆ, ಅಲ್ಲಿಂದ ಏನು ಗೊಬ್ಬರಗಳನ್ನ ತರಿಸೋದು, ಔಷಧಿಗಳನ್ನ ತರಿಸೋದು, ರೈತರಿಗೆ ಕೊಡೋದು, ಇಷ್ಟು ಮಾತ್ರ ಮಾಡ್ತಾ ಇದ್ದಾರೆ. ಇದಾದ್ರೆ ಸಾಲದಿದು. ಮುಖ್ಯವಾಗಿ ಆಗ್ಬೇಕಾಗಿರೋದು ಮಾರ್ಗದರ್ಶನ ಮತ್ತು ಶಿಕ್ಷಣ ಆಗ್ಬೇಕು. ಯಾರ್ಯಾರು ಯಾವ್ಯಾವ ರೀತಿ ಬೆಳೆ ಬೆಳಿಬೇಕು, ಯಾವ ಟೈಮಲ್ಲಿ ಬೆಳಿಬೇಕು, ಅದನ್ನ ಯಾವ ಮಾರುಕಟ್ಟೆಗೆ ಮಾರಬೇಕು, ಇದೆಲ್ಲ ಒಂದು ಪ್ಲಾನ್, ಒಂದು ಯೋಜನೆ ಮುಖಾಂತರ ಮಾಡ್ಬೇಕಾಗತ್ತೆ. ಅದು ಆಗ್ತಾ ಇಲ್ಲ. ಅದು ಎರಡನೇದೇನು ಅಂತಂದ್ರೆ, ಯಾವ ಗುಣಮಟ್ಟದ ಪದಾರ್ಥವನ್ನ ಯಾವ ಮಾರುಕಟ್ಟೆ ಕಳಿಸ್ಬೇಕು ಅಂತ ಹೇಳಿ ಅದನ್ನ ಪ್ಲಾನ್ ಮಾಡ್ಕೋಬೇಕು ನಾವು. ಅದ್ರ ಪ್ರಕಾರ ಬೆಳಿಬೇಕು, ಅದ್ರ ಪ್ರಕಾರ ಮೊದಲೇ ಅಗ್ರಿಮೆಂಟ್ ಮಾಡ್ಕೊಂಡು ಕಳಿಸ್ಬೇಕು ನಾವು. ಇದಿಲ್ಲ ಅಂತ ಅಂದ್ರೆ ಒಂದು ಏನೋ ಬಿಸ್ನೆಸ್ ಆಸ್ ಯೂಶುವಲ್ ನಡೀತಾ ಇದೆ. ಇವಾಗ ಹೆಂಗೆ ಮಾಮೂಲಿ ಹೆಂಗ್ ನಡೀತಾ ಇತ್ತು ಹಂಗೆ ನಡೀತಾ ಇದೆ. ಈಗ ಅದರ ಡೈರೆಕ್ಟರ್ಸ್ ಆಗಲಿ ಇದೇನೋ ಒಂದು ಸ್ಥಾನಮಾನ ಅಂತ ತಿಳ್ಕೊಂಡಿದ್ದಾರೆ, ಅದು ತಪ್ಪದು. ಇದೊಂದು ಅತ್ಯಂತ ಜವಾಬ್ದಾರಿಯುತ ಕೆಲಸ ಇದು. ಇದನ್ನ ಒಂದು ದೊಡ್ಡ ಜವಾಬ್ದಾರಿ ತರ ಹೊತ್ಕೊಂಡು ಮಾಡಿದರೆ ಪ್ರತಿ ರೈತ ಉತ್ಪಾದಕ ಕಂಪನಿ ಮುಂದುವರಿಯುತ್ತೆ. ಆದರೆ ಅದು ಅಧಿಕಾರದ ಒಂದು ಸ್ಥಾನ ಅಂತ ತಿಳ್ಕೊಂಡ್ರೆ ಅದು ಖಂಡಿತ ಕಂಪನಿನೂ ಮುಂದುವರಿಯೋದಿಲ್ಲ, ಅವರು ಕೂಡ ಮುಂದುವರಿಯೋದಿಲ್ಲ. ಒಂದು ಸೂಕ್ತ ಮಾರ್ಗದರ್ಶನ ಕೊಡಬೇಕು, ಎರಡನೇದು ಸೂಕ್ತ ಸಂಪರ್ಕಗಳನ್ನ ಕಲ್ಪಿಸ್ಬೇಕು. ಮಾರಾಟಗಾರರ ಜೊತೆ ಸಂಪರ್ಕ, ಸರ್ಕಾರಿ ಇಲಾಖೆಗಳ ಜೊತೆ ಸಂಪರ್ಕ, ಅನುದಾನ ಪಡ್ಕೊಳ್ಳೋದ್ರಲ್ಲಿ ಅದು, ಮತ್ತೆ ಹೊಸ ಹೊಸ ತಂತ್ರಜ್ಞಾನಗಳನ್ನ ಬಳಸ್ಕೊಳ್ಳೋದಿರಲಿ. ಈಗ ನಾನು ಹೋದ ವರ್ಷ ಮೈಲ್ ರೈತ ಉತ್ಪಾದಕ ಕಂಪನಿ ಅಂತ ಒಂದು ಕಣ್ಣೂರು ಜಿಲ್ಲೆನಲ್ಲಿದೆ, ಅಲ್ಲಿಗೆ ಹೋಗಿದ್ದೆ ನಾನು. ಅದು ಕೃಷಿ ವಿಜ್ಞಾನ ಕೇಂದ್ರದ ಮಾರ್ಗದರ್ಶನದಲ್ಲಿ ನಡೀತಾ ಇರೋದವರು. ಅವರು ಸುಮಾರು 1 ಕೋಟಿ ಅಷ್ಟು ಅನುದಾನ ತಗೊಂಡು ಆಧುನಿಕ ಭತ್ತ ಸಂಸ್ಕರಣೆ ಘಟಕವನ್ನ ಸ್ಥಾಪಿಸಿದ್ದಾರೆ ಅವರು. ಆಯ್ತಾ, ಆ ಭತ್ತ ಸಂಸ್ಕರಣೆ ಘಟಕವನ್ನ ಸ್ಥಾಪಿಸಿ ಅಲ್ಲಿಂದ ಏನು ಅಕ್ಕಿ ಬರುತ್ತಲ್ಲ ಅದನ್ನ ಉತ್ತಮ ಗುಣಮಟ್ಟದ ಅಕ್ಕಿಯನ್ನಾಗಿ ಈ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಮುಖಾಂತರ ಕೊಡ್ತಾ ಇದ್ದಾರೆ. ಈಗ ಸಾಧಾರಣವಾಗಿ ನಮಗೆ ಅಕ್ಕಿ ಎಲ್ಲಿಂದ ಬರುತ್ತೆ, ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದಿಂದ ಬರುತ್ತೆ ಅಲ್ವಾ. ಕೇರಳದಲ್ಲಿ ಏನ್ ಮಾಡಿದ್ದಾರೆ, ಆ ಒಂದು ಇದನ್ನ ಯಾರು ಸರಬರಾಜು ಮಾಡಬೇಕು ಅಂತ ಹೇಳಿ ಆ ಉತ್ಪಾದಕ ಕಂಪನಿ ಕೊಟ್ಟಿದ್ದಾರೆ. ಇದು ಈ ತರಹದ ಕೆಲಸ ಮಾಡಬೇಕು ನಾವು. ನಮ್ಮ ಒಂದು ಆಧುನಿಕ ಯಂತ್ರೋಪಕರಣಗಳನ್ನ ತರಿಸ್ಕೊಂಡು ಇಲಾಖೆಗಳ ಯೋಜನೆಗಳ ಮುಖಾಂತರನಾದ್ರೂ ಇರ್ಬೋದು ಅಥವಾ ಬೇರೆ ಯಾವ್ದಾದ್ರು ರೂಪದಲ್ಲಿ ಇರ್ಬೋದು, ನಬಾರ್ಡ್ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಸಹಾಯ ಮಾಡುತ್ತೆ. ಇದನ್ನೆಲ್ಲ ಬಳಸ್ಕೊಂಡು ಆಧುನಿಕವಾದ ಒಂದು ಉದ್ಯಮವನ್ನು ನಡೆಸಬೇಕು ರೈತ ಉತ್ಪಾದಕ ಕಂಪನಿಗಳು. ಆದರೆ ಸಾಧಾರಣ ಮಟ್ಟದ ಚಟುವಟಿಕೆಗಳಿಂದ ನಾವು ಏನು ತುಂಬ ಹೆಚ್ಚಿನದೇನು ನಿರೀಕ್ಷೆ ಮಾಡಲಿಕ್ಕೆ ಆಗಲ್ಲ. ಹಾಗಾಗಿ ಹೆಚ್ಚೆಚ್ಚು ಇನ್ನೂ ಒಳಗೊಳ್ಳಬೇಕು, ಹೆಚ್ಚು ತಮ್ಮ ವಿಸ್ತಾರವನ್ನು ವ್ಯಾಪಿಸಿಕೊಂಡು ಕೆಲಸವನ್ನ ಮಾಡಬೇಕು ಅನ್ನುವಂಥದ್ದು. ಕಡೆಯದಾಗಿ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ನಾವು ಬೆಳೆದಂತಹ ಪದಾರ್ಥಗಳನ್ನ ಆದಷ್ಟು ಲೋಕಲ್ ಆಗಿ ಮಾರಲಿಕ್ಕೆ ನಾವು ಆಲೋಚನೆಯನ್ನು ಮಾಡ್ತೀವಿ. ಸಮೀಪದ ಸಂತೆ ಆಗ್ಬೋದು, ಮಾರುಕಟ್ಟೆ ಆಗ್ಬೋದು, ಹೀಗೆ ಮಾಡ್ತಾ ಇರ್ತೀವಿ. ಆದರೆ ನಮ್ಮ ಪದಾರ್ಥಗಳನ್ನು ಕೊಂಡುಕೊಂಡು ಇವತ್ತು ಎಕ್ಸ್ಪೋರ್ಟ್ ಮಾಡ್ತಕ್ಕಂತಹ ಕೆಲವು ವರ್ತಕರನ್ನು ಕೂಡ ನಾವು ಗಮನಿಸಿದ್ದೇವೆ. ಅವರು ಹೆಚ್ಚು ಲಾಭ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂಥ ಒಂದು ಆರೋಪವು ಕೂಡ ಇದೆ. ಅದರ ಜೊತೆಗೆ ರೈತರ ಹೆಸರಿಗೆ ಕಪ್ಪು ಮಸಿಯನ್ನು ಬಳಿತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಇಲ್ಲಿ ಏನು ಕೆಲವೊಂದಷ್ಟು ಸಾಂಬಾರ ಪದಾರ್ಥ, ಉದಾಹರಣೆಗೆ ಏಲಕ್ಕಿಯನ್ನು ಬೆಳೀತಾರೋ ಅದಕ್ಕೆ ರಾಸಾಯನಿಕಗಳನ್ನು ಮಿಶ್ರಣವನ್ನು ಮಾಡಿ ವಿದೇಶಕ್ಕೆ ಕಳಿಸಿ ಅಲ್ಲಿಂದ ಮತ್ತದು ವಾಪಸ್ ಆಗಿರ್ತಕ್ಕಂಥದ್ದು, ಇದಕ್ಕೆ ಏನು ಪರಿಹಾರ ರೈತರ ಮಟ್ಟದಲ್ಲಿ ಇದಕ್ಕೆ ಪರಿಹಾರ ಕಂಡುಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತಾ? ಇದೊಂದು ದುರದೃಷ್ಟವಾದ ಒಂದು ಬೆಳವಣಿಗೆ. ಈಗ ಹೆಚ್ಚಿನ ರೈತರು ಅದು ನಾನು ಮಾರಿದ್ರೆ ಸಾಕು ಅನ್ನೋ ಮಟ್ಟದಲ್ಲಿ ಇರ್ತಾರೆ. ನಾನು ಉತ್ಪಾದಿಸಿದ್ದೀನಿ, ಇದನ್ನು ನಾನು ಯಾರಿಗೋ ಮಾರಿಬಿಟ್ರೆ ಸಾಕು, ನನ್ನ ಕೆಲಸ ಮುಗೀತು ಅಂತೇಳಿ. ಅದು ತಪ್ಪು. ಅದು ಅದು ಏನಾಗ್ತಾ ಇದೆ ಅಂತ ಅಂದರೆ, ವರ್ತಕರು ಅದನ್ನು ಬೇರೆ ಯಾವುದೋ ರೂಪದಲ್ಲಿ ಅದನ್ನು ಬದಲಾಯಿಸಿ ಅದಕ್ಕೆ ಮಾಡಬಾರದನ್ನು ಮಾಡಿ ಮಾರಾಟ ಮಾಡ್ತಾ ಇದ್ದಾರೆ, ಏನೋ ಒಂದು ಆದಾಯದ ನಿರೀಕ್ಷೆಯಲ್ಲಿ. ಇದು ರೈತರಿಗೆ ಕೆಟ್ಟ ಹೆಸರು ಬರ್ತಾ ಇದೆ. ಆಯ್ತಾ, ಆದರೆ ಈ ರೈತ ಉತ್ಪಾದಕ ಕಂಪನಿಗಳ ಜವಾಬ್ದಾರಿ ಇದು. ಈಗ ಅದನ್ನು ಎಲ್ಲಿ ಮಾರಬಹುದು, ಯಾರಿಗೆ ಮಾರಬಹುದು ಅಂತ ಹೇಳಿ ಒಂದು ತಿಳಿದುಕೊಂಡ್ರೆ ಆ ಭಾಗದ ಒಳ್ಳೆಯ ಗುಣಮಟ್ಟದ ಉತ್ಪಾದನೆಯನ್ನ ಮಾಡಲಿಕ್ಕೆ ಕೃಷಿ ವಿಜ್ಞಾನ ಕೇಂದ್ರಗಳು ಸಹಕರಿಸ್ತವೆ. ಬೆಳೆನಲ್ಲಿ, ಬೆಳೆ ಉತ್ಪಾದನೆ ಹಂತದಲ್ಲಿ, ಪ್ರತಿಯೊಂದು ಹಂತದಲ್ಲಿ ಕೃಷಿ ವಿಜ್ಞಾನ ಕೇಂದ್ರಗಳು ತಾಂತ್ರಿಕವಾದ ಮಾರ್ಗದರ್ಶನ ಕೊಟ್ಟು ಗುಣಮಟ್ಟದ ಬೆಳೆಯನ್ನು ಬೆಳೆದುಕೊಳ್ಳೋದಕ್ಕೆ ಸಹಕರಿಸಿದರೆ ಆ ಗುಣಮಟ್ಟದ ಬೆಳೆಯನ್ನು ಏನೋ ಗ್ರೇಡಿಂಗ್ ಮತ್ತು ಪ್ಯಾಕೇಜಿಂಗ್ ಎಲ್ಲ ಮಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾರಾಟ ಮಾಡಬಹುದು. ಇದಕ್ಕೆ ಹೆಚ್ಚಿನ ಆಸಕ್ತಿ ಕೊಡಬೇಕಾಗುತ್ತೆ. ಇದಕ್ಕೆ ಸಾಕಷ್ಟು ಅವಕಾಶಗಳಿದ್ದಾವೆ. ಎಫ್ ಪಿ ಓ ಖಂಡಿತವಾಗಿಯೂ ಕೂಡ ಈ ಥರದ ಒಂದು ಕೆಲಸವನ್ನು ಮಾಡಬಹುದು ಅಂತ ಹೇಳಿ ಅಂದ್ಕೊಳ್ತೀನಿ. ಹೌದು, ಎಫ್ ಪಿ ಓಗಳಿಗೇನೆ ಜಾಸ್ತಿ ಅವಕಾಶ ಇರೋದು. ಯಾಕೆಂತಂದ್ರೆ ಅವರು ಸಾಂಘಿಕವಾಗಿ ಏನೇ ಮಾಡಿದ್ರು ಸಫಲತೆ ಇರುತ್ತೆ. ಒಬ್ಬ ವ್ಯಕ್ತಿ, ಒಬ್ಬ ರೈತ ಕಷ್ಟಪಟ್ಟು ಮಾಡೋದು ಬಹಳ ಕಷ್ಟ. ಅದೇ ಕೆಲಸವನ್ನ ಒಂದು ಸಂಸ್ಥೆ ಸುಲಭವಾಗಿ ಮಾಡಬಹುದು. ಕಡೆಯದಾಗಿ ಸರ್, ನಮ್ಮ ಭಾಗದ ಕೃಷಿಕರಿಗೆ, ನಮ್ಮ ಹಾಸನ, ಚಿಕ್ಕಮಗಳೂರು, ಕೊಡಗು ಈ ಭಾಗದ ಕೃಷಿಕರಿಗೆ ತಾವು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಒಂದು, ಅವರು ಬೆಳೆ ಪರಿವರ್ತನೆ ಮಾಡ್ಕೋಬೇಕು, ವೈವಿಧ್ಯಮಯತೆ ಇರಬೇಕು. ಮೊದಲು ಬೆಳೀತಾ ಇದ್ದೀವಿ ಅಂತ ಹೇಳಿ ಅದನ್ನೇ ಬೆಳೆ ಬೆಳೆಯಕ್ಕಾಗಲ್ಲ. ಆಮೇಲೆ ಆ ಬೆಳೆಗಳನ್ನ ಪರಿಚಯಿಸಬೇಕಾದ್ರೆ ಉತ್ತಮ ಗುಣಮಟ್ಟದ ಸಸಿಗಳು ಮತ್ತು ಗಿಡಗಳು ಮತ್ತು ಬೀಜಗಳು, ಇದನ್ನ ಎಲ್ಲೋ ಒಂದು ಕಡೆ ತರೋ ಬದಲು ಒಂದು ಗುರುತಾಗಿರ್ತಕ್ಕಂಥ ಅಧಿಕೃತವಾದ ಮೂಲಗಳಿಂದ, ವೈಜ್ಞಾನಿಕ ಸಂಸ್ಥೆಗಳಿಂದ ಇರಬಹುದು ಅಥವಾ ವಿಜ್ಞಾನ ಕೇಂದ್ರದ ಸಲಹೆ ಮುಖಾಂತರ ಪಡೆದುಕೊಂಡು ತರಬೇಕು. ಎರಡನೇದು, ಬೆಳೆಯ ಪ್ರತಿ ಹಂತದಲ್ಲಿ ಮಾರ್ಗದರ್ಶನ ಪಡ್ಕೊಂಡು ಬೆಳಿಬೇಕು. ಮೂರನೇದು, ಆದಷ್ಟು ಮಟ್ಟಿಗೆ ಸಮಗ್ರ ಕೃಷಿಯನ್ನ ಅಳವಡಿಸ್ಕೋಬೇಕು. ಅವರು ನಮ್ಮ ಜಮೀನಿನ ಪ್ರತಿಯೊಂದು ಸಂಪನ್ಮೂಲವನ್ನ ಬಹಳ ಯಶಸ್ವಿಯಾಗಿ ಸಮರ್ಪಕವಾಗಿ ಬಳಸ್ಕೋಬೇಕು, ಇದು ಆಗ್ಲೇಬೇಕು. ನಾಲ್ಕನೇದಾಗಿ, ಮಾರುಕಟ್ಟೆಯನ್ನ ನನ್ನ ಕೈನಲ್ಲಿ ಇಲ್ಲ ಅಂತ ತಿಳ್ಕೊಬಾರ್ದು, ಅದು ನಿಮ್ ಕೈನಲ್ಲಿ ಇದೆ ಅಂತ ತಿಳ್ಕೊಂಡು ಮಾರಾಟವನ್ನ ಮಾಡಬೇಕು. ಇವನ್ನ ಅನುಸರಿಸಿದ್ದೆ ಆದಲ್ಲಿ ಖಂಡಿತವಾಗಿಯೂ ಕೂಡ ನಮ್ಮ ಕೃಷಿಕರು ಒಂದು ಒಳ್ಳೆಯ ಹಾದಿಯನ್ನ ಕಂಡುಕೊಳ್ಳಬಹುದು, ಆ ಮೂಲಕ ಬೆಳವಣಿಗೆಯನ್ನ ಹೊಂದಬಹುದು ಅನ್ನುವಂಥದ್ದು. ಒಳ್ಳೇದು ಸರ್, ಇದುವರೆಗೂ ನಮ್ಮ ಕರ್ನಾಟಕ ರಾಜ್ಯದ ಕೃಷಿಯ ಬೆಳವಣಿಗೆಯ ಪರಿಸ್ಥಿತಿ ಹೇಗಿದೆ, ಏನಾಗ್ತಾ ಇದೆ, ಏನಾಗಬೇಕಾಗಿತ್ತು, ಮತ್ತೆ ನಾವು ಒಂದು ಹಂತವನ್ನು ತಲುಪಬೇಕು ಅಂತ ಅಂದರೆ ಏನೆಲ್ಲ ಮಾಡಬಹುದು ಅನ್ನುವಂಥ ವಿಚಾರಗಳನ್ನು ಬಹಳ ವಿವರವಾಗಿ ನಮ್ಮ ಕೇಳುಗರೊಂದಿಗೆ ತಾವು ಹಂಚಿಕೊಂಡ್ರಿ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ, ನಿಮ್ಮ ಮಾರ್ಗದರ್ಶನ ಬೇಕು ಅಂತ ಹೇಳಿದರೆ, ತಮ್ಮನ್ನು ಸಂಪರ್ಕ ಮಾಡುವಂಥದ್ದು ಹೇಗೆ? ನನ್ನ ಒಂದು ಸಲಹೆ ಏನು ಅಂತ ಅಂದರೆ, ನನಗೆ ನೇರವಾಗಿ ಫೋನ್ ಮಾಡೋ ಬದಲು ನಿಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಹತ್ತಿರದ ಕೃಷಿ ವಿಜ್ಞಾನ ಕೇಂದ್ರವನ್ನು ಸಂಪರ್ಕಿಸ್ಬೋದು. ಆದರೆ ಅದರಲ್ಲಿ ಏನಾದರೂ ನಿಮಗೆ ತೊಂದರೆ ಆದರೆ ನೀವು ಎಲ್ಲಿಂದನಾದರೂ ಪರವಾಗಿಲ್ಲ, ನನಗೆ ಸಂಪರ್ಕಿಸಿ. ನನ್ನ ನಂಬರು 9482153217. ಸಂಪರ್ಕ ಸಂಖ್ಯೆಯನ್ನು ಇನ್ನೊಮ್ಮೆ ಹೇಳಿ ಸರ್. 9482153217. ತಾವು ಸಮಯವನ್ನ ಮಾಡಿಕೊಂಡು ನಮ್ಮ ಕೇಳುಗರಿಗೆ ಒಂದಷ್ಟು ಮಾಹಿತಿಯನ್ನ ಮಾಡಿಕೊಟ್ಟಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಕರ್ನಾಟಕದ ಪ್ರಸ್ತುತ ಕೃಷಿ ಪರಿಸ್ಥಿತಿ ಕುರಿತಂತೆ ಬೆಂಗಳೂರಿನ ಕೃಷಿ ತಂತ್ರಜ್ಞಾನ ಅಳವಡಿಕೆ ಮತ್ತು ಸಂಶೋಧನಾ ಸಂಸ್ಥೆಯ ಪ್ರಧಾನ ವಿಜ್ಞಾನಿಗಳಾದ ಡಾಕ್ಟರ್ ಎಂಜೆ ಚಂದ್ರೇಗೌಡ ಅವರೊಂದಿಗಿನ ಸಂದರ್ಶನದ ಅಂತಿಮ ಭಾಗವನ್ನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಆತ್ಮೀಯ ಕೇಳುಗರೆ, ನಾಳಿನ ಕೃಷಿರಂಗದಲ್ಲಿ ಅರಳಿ ಕಟೆ ಮೂಡಿಬರಲಿದೆ. ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಮತ್ತು ಮೋಹನಾಕ್ಷಿ ಹೆಚ್. ಕಿಸಾನ್ ವಾಣಿ ಕೃಷಿರಂಗ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಮೂಡಿಬಂತು. ಆಕಾಶವಾಣಿ ಹಾಸನ. ಪರಿಸರ ಪ್ರಿಯ ಕೃಷಿ ಕ್ರಮಗಳನ್ನು ಪರಿಚಯಿಸುವ ರೈತರಿಗೆ ಸಲಹೆ. ಪ್ರಾಯೋಜಕರು ನೂ ಆಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ, ಬೆಂಗಳೂರು. ಪ್ರತಿಯೊಂದು ಬೆಳೆಗೂ ನೂ ಆಲ್ಗಿ ದ್ರಾವಣ ಪರಿಣಾಮಕಾರಿ. ಸಂಪರ್ಕಿಸಿ 8884267651. ರೈತ ಬಾಂಧವರೇ, ನಾಟಿ ತಳಿಗಳ ಸಾಗುವಳಿ ಅನೇಕ ಬಾರಿ ರೈತರ ಉಪಯೋಗಕ್ಕೆ ಬರ್ತಾ ಇದೆ. ನಾಟಿ ತಳಿಗಳು ಒಂದ್ ರೀತಿಯಲ್ಲಿ ಸ್ವಲ್ಪ ಕಮ್ಮಿ ಇಳುವರಿಯನ್ನು ಕೊಟ್ಟರು ಅವುಗಳ ಇತರೆ ವಿಶೇಷ ಗುಣಗಳನ್ನ ನಾವು ನೋಡ್ತಾ ಹೋದ್ರೆ ಸುಧಾರಿತ ತಳಿಗಳಿಗಿಂತ ಉಪಯುಕ್ತ ಅನಿಸುತ್ತೆ. ವಾತಾವರಣದ ಏರುಪೇರುಗಳನ್ನು ಸಹಿಸಿಕೊಳ್ತವೆ, ಸತ್ವಾಂಶಗಳ ದೃಷ್ಟಿಯಲ್ಲಿ